ವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 625 ಕಿಲೋ ಹರ್ಟ್ಸ್ ಹಾಗೂ ಎಫ್ಎಂ ಕಪ್ಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:22. ಆತ್ಮೀಯ ಕೇಳು ಬಾಂಧವರಿಗೆಲ್ಲ ಮಾಲತೇಶನ ನಮಸ್ಕಾರಗಳು. ಕೇಳಿದರೆ ಈಗ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಚಿತ್ರದ ಗೀತೆ ಹಾಡಿದ್ದಾರೆ ಚಿತ್ರ ಮತ್ತು ರಾಜೇಶ್ ಕೃಷ್ಣನ್.

ಒಲವಗಿಳಿ ಕಂಗಳಿಗೆ ಆಸೆಗಳೇ ರೆಕ್ಕೆಗಳು ಈಗಿಳಿಗೆ ದಣಿಯುವ ತನಕ ಜೀವ ತೇಲಿಸಿರಿ ಇಷ್ಟ ಸಾಗರವ ದಾಟಿ ತೋರಿಸಿರಿ ಪ್ರೇಮಿಗಳೇ ಓ ಪ್ರೇಮಿಗಳೇ ಓ ಮನದ ನವತಾರೆಗಳೇ ಆರಾಧಿಸಿರಿ ಆನಂದಿಸಿರಿ ಒಲವಿಲ್ಲದೆ ಜಗವಿಲ್ಲ ಪ್ರೇಮಿಗಳೇ ಓ ಪ್ರೇಮಿಗಳೇ ಓ ಮನದ ನವತಾರೆಗಳೇ ಆರಾಧಿಸಿರಿ ಆನಂದಿಸಿರಿ ಒಲವಿಲ್ಲದೆ ಜಗವಿಲ್ಲ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸುಪ್ರಿಯಾ ಲೋಹಿತ್ ಮತ್ತು ಹೇಮಂತ್. ಚಿತ್ರ ಈ ದಿಲ್ ಹೇಳಿದೆ ನೀ ಬೇಕಂತ. ಕೇಳಿದರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಮುಂಗಾರು ಮಳೆ 2 ಚಿತ್ರದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್. ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಸುದೀಪ್ ಮತ್ತು ಸಂಗಡಿಗರು. ಚಿತ್ರ ಉಪ್ಪು ಹುಳಿ ಖಾರ. ಶೇಷಪ್ಪ ಬತ್ತದೆ, ಅವರು ಬಂದು ಕುಂತದೆ ಎಲ್ಲ ಫುಲ್ಲು ಜಾತದೆ. ಹತ್ತಲಿಕ್ಕೆ ಪಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ. ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ಒಡಿರಿ ನಮ್ದು ಒಡಿರೆ ಕಾಯಿ ಒಡಿರೆ ನಮ್ಮ ಗಣೇಶಪ್ಪ ಒಂದ್ಸಾರಿ ದುಷ್ಟ ತೆಗಿರಿ. ಹತ್ತಲಿಕ್ಕೆ ಪಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ. ಚಿಕ್ಕ ಮಗುವಿನಂತೆ ಇವನು ಕಾಣಿಸ್ತಾನೆ, ಯಾವಾಗಲೂ ಅಮ್ಮನ ಜೊತೆ ಇರ್ತಾನೆ. ಇವನು ಗೌರಿ ಪುತ್ರ ಶಿವನಿಗೆ ತುಂಬಾ ಹತ್ರ, ಇವನ ಮೊದಲ ಪೂಜೆಗೆ ಕಟ್ಟಿರಿ ಕಾಲಿಗೆ ಗೆಜ್ಜೆ. ಲೋಕ ಸುತ್ತು ಅಂದರೆ ಅಪ್ಪ ಅಮ್ಮನನ್ನ ಸುತ್ತಿ ಬಂದ ನಮ್ಮ ಗಣಪ. ಇವನು ತುಂಬಾ ಬ್ರಿಲಿಯಂಟ್, ಇವನು ವಿಘ್ನ ಕಳಿತಾನೆ. ಇವನು ತುಂಬಾ ಬ್ರಿಲಿಯಂಟ್, ಇವನು ವಿಘ್ನ ಕಳಿತಾನೆ. ಇವನು ಕಡಬು ಇಟ್ಟು ಜೈಯನ್ನೇ ಇವನಿಗೆ ಹಾರ ಹಾಕಿ ಜೈಯನ್ನೇ ಕಡಬು ಇಟ್ಟು ಜೈಯನ್ನಿ ಗರಿಕೆ ಇಟ್ಟು ಜೈಯನ್ನಿ ಹಾರ ಹಾಕಿ ಜೈಯನ್ನಿ. ಹತ್ತರಿಗೆ ಪಪ್ಪರೆ ಗಣೇಶ ಪಾಪತ್ತರೆ, ಅವರು ಬಂದು ಕುಂತರೆ ಫುಲ್ ಚಾಲತೆ. ಮಹಾಕಾಯ ಸೂರ್ಯಕೋಟಿ ಸಮ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಬಿಗಿಯೋಕೆ ಇವನು ಹಾವನ್ನು ಹಿಡಿದವ, ಅಮ್ಮನನ್ನು ಕಾಯಲು ಅಪ್ಪನನ್ನ ತಡೆದವ. ದಂತ ಮುರಿದ ಚಂದ್ರನಿಗೆ ಹೊಡೆದವನು ಇವನೇ, ಕಷ್ಟ ಹೇಳಿಕೊಂಡವರಿಗೆ ಬರ ಕೊಡುವವನಿವನೇ. ವರ್ಷಕ್ಕೊಮ್ಮೆ ಬರ್ತಾನೆ ನಮ್ಮನೆಲ್ಲ ಕರಿತಾನೆ, ತಿಂಗಳೆಲ್ಲ ಮರಿತಾನೆ ಗೆಳೆಯನಂತ ಇರುತ್ತಾನೆ. ಕಡಬು ಇಟ್ಟು ಜೈಯನ್ನೇ ಇವನಿಗೆ ಹಾರ ಹಾಕಿ ಜೈಯನ್ನೇ ಹತ್ತರಿಗೆ ಪಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ. ಹತ್ತರಿಗೆ ಪಪ್ಪರೆ ಗಣೇಶಪ್ಪ ಬತ್ತರೆ, ಅವರು ಬಂದು ಕುಂತರೆ ಎಲ್ಲ ಫುಲ್ಲು ಜಾತರೆ. ಗಣಪತಿ ಬಪ್ಪ ಕಾರ್ಯಕ್ರಮದ ಕಡೆಯದಾಗಿ ಒರಟ ಐ ಲವ್ ಯು ಚಿತ್ರದ ಗೀತೆ ಹಾಡಿರುವ ಕಲಾವಿದರು ನಂದಿತಾ ಮತ್ತು ರಾಜೇಶ್ ಕೃಷ್ಣನ್. ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದನೇ ನನ್ನ ಕದ್ದೂರ್ ಯಾರು ಯಾರು ಗಾಳಿಲಿ ಮತ್ತನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋರು ಯಾರು ಅವಳು ಯಾರು ಕದ್ದ